ಹಳದಿಯಾಗಿರುತ್ತೆ. ಮತ್ತೆ ನಾವು ಸೂರ್ಯನ ಬಿಸಿಲಿಗೆ ಅದನ್ನ ಅಡ್ಡ ಹಿಡಿದ್ವಿ ಅಂತ ಅಂದ್ರೆ ಲೈಟ್ ಪಾಸ್ ಆಗುತ್ತೆ ಅದರಿಂದ, ಅದು ಗೊತ್ತಾಗುತ್ತೆ ವೈರಸ್ ಬಂದಿದೆ ಅದರಲ್ಲಿ ಅಂತ ಹೇಳಿ. ಆ ತರ ಗಿಡಗಳನ್ನ ತೆಗೆದು ನಾಶ ಮಾಡಬೇಕು. ನಾವು ಅದ್ರಲ್ಲಿ ಒಂದು ಕಂದು ಇದಕ್ಕೆ ಬಂದಿಲ್ಲ ರೋಗ ಅಂತ ಇಟ್ಕೊಳಕ್ ಆಗಲ್ಲ, ಅದರಲ್ಲೂ ಸಹ ರೋಗ ಬರೋ ಚಾನ್ಸಸ್ ಇರುತ್ತೆ. ಇಡೀ ಗಿಡನೇ ತೆಗೆದು ನಾಶ ಮಾಡ್ಬೇಕದು. ಆಮೇಲೆ ಸ್ವಲ್ಪ ಸಮಯ ಕೊಟ್ಟು ಇನ್ನೊಂದು ಹೊಸ ಗಿಡನೇ ಹಾಕೊಳ್ಳೋದು ಬಹಳ ಮುಖ್ಯ. ಹೌದು, ಆ ಗಿಡನ ನಾವು ಬೆಳೆಸಲೇಬಾರದು ಅದನ್ನ. ಇನ್ನ ಪೋಷಕಾಂಶಗಳನ್ನು ಏನಾದರೂ ಕೊಡಬೇಕಾಗತ್ತೆ? ಹೌದು, ಇದರಲ್ಲೂ ಸಹ ಪೋಷಕಾಂಶಗಳೇನಂತಂದ್ರೆ, ಈಗ ನಾವು ನೀರಾವರಿ ಇರುವಂತಹ ಜಾಗ ಇದ್ದೇ ನಮ್ದು ಅಂತ ಅಂದ್ರೆ, ಒಂದು 62.5 kg 62.5 kg 125 kg ಅಷ್ಟು ಸಾರಜನಕ, ರಂಜಕ ಮತ್ತೆ ಪೊಟಾಷ್ನ ಪ್ರತಿ ಹೆಕ್ಟೇರ್ಗೆ ಕೊಡಬೇಕಾಗುತ್ತೆ. ಅದೇ ನಾವು ನೀರಾವರಿ ಇಲ್ದಲೇ ಇರುವಂತಹ ಏನು ಮಳೆ ಆಶ್ರಿತ ಪ್ರದೇಶಗಳಾದ್ರೆ, ಮಳೆಯಾಶ್ರಿತ ನಮ್ಮಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಮಳೆಗೆ ಆಧಾರ ಇದೆ ಅಂತಂದ್ರೆ 37.5 kg 37.5 kg 75 kg ಅಷ್ಟು ಸಾರಜನಕ ರಂಜಕ ಪೊಟ್ಯಾಷ್ನ ಪ್ರತಿ ಹೆಕ್ಟೇರಿಗೆ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು 5 kg ಅಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಇದರಲ್ಲೂ ಸಹ ಏನಂತಂದ್ರೆ, ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೊಳ್ತಿರ್ಬೇಕು, ಅದನ್ನೇ ಬಳಸ್ಬೇಕಾಗುತ್ತೆ. ಯಾಕೆಂದ್ರೆ ಇದರಲ್ಲಿ ನಾನು ಮೊದಲೇ ಹೇಳಿದ್ನಲ್ವಾ, ಅದ್ರಲ್ಲಿ ರೈಸೋಮ್ ರಾಟ್ ಬರುತ್ತೆ ಅಂತ ಹೇಳಿ, ನಾವು ಸಿ ಗೊಬ್ಬರ ತಗೊಂಡೋಗಿ ಹಾಕ್ಬಿಟ್ರೆ ಅದರಿಂದ ಸಹ ಕೊಳೆ ಬರುತ್ತೆ. ಮತ್ತೆ ಗೊಬ್ಬರನ ಬುಡಕ್ಕೆ ಸುರಿಬಾರ್ದು, ಸುತ್ತ ಹಾಕ್ಬೇಕಾಗುತ್ತೆ ಅದನ್ನ, ಗಿಡದ ಸುತ್ತ ಹಾಕ್ಬೇಕಾಗುತ್ತೆ. ಮತ್ತೆ ಇಲ್ಲೂ ಕೂಡ ಏನು ಲಘು ಪೋಷಕಾಂಶದ ಮಿಶ್ರಣ ಸಿಂಪಡಣೆ ಮಾಡಬಹುದು? ಹೌದು, ಇದರಲ್ಲೂ ಸಹ ಮಾಡಬಹುದು. ನಮ್ಮಲ್ಲಿಯೇ ನಮ್ಮ ಸಂಸ್ಥೆಯಿಂದ ಕಾರ್ಡಮಮ್ ಸ್ಪೆಷಲ್ ಅಂತ ಮಾಡಿದೀವಿ ಅದನ್ನ, ಲಘು ಪೋಷಕಾಂಶಗಳದನ್ನ. ಸೊ ಅದನ್ನ ನಾವು ಬಳಸ್ಕೋಬಹುದು ಇದರಲ್ಲೂ ಸಹ. ಇದು ಸಹ 1 kg 200 liters ನೀರಿನಲ್ಲಿ ಕರಗಿಸಿ, ಅದ್ರ ಜೊತೆಗೆ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಅಂತ ಬರುತ್ತಲ್ಲ 19-15, ಅದನ್ನ ಸೇರಿಸ್ಬಿಟ್ಟು ಸ್ಪ್ರೇ ಮಾಡಬಹುದು. ಇದು ಸಹ ನಾವು ಸಿಂಪಡಿಸಬೇಕು, ಬುಡಕ್ಕೆ ಹುಯ್ಲಿಕ್ಕಾಗಲ್ಲ. 1 kg ನಷ್ಟು ಹಾಕೋಬಹುದು? ಎರಡನ್ನೂ 1 kg ಅಷ್ಟು 200 liters ನೀರಿನಲ್ಲಿ ಹಾಕೋಬಹುದು. ಎಲೆಗಳಿಗೆ ಸಿಂಪಡಣೆ ಮಾಡ್ಬೇಕು ಅದನ್ನ. ಇದು ಲಘು ಪೋಷಕಾಂಶಗಳ ಒಂದು ಪೂರೈಕೆ. ಹೌದು, ಅದರಿಂದನೂ ಒಳ್ಳೆ ಇಳುವರಿ ಪಡೆಯೋದಕ್ಕೆ ಸಾಧ್ಯ. ಹೌದು, ಇಳುವರಿ, ಕಾಯಿಯ ಗಾತ್ರ ಎಲ್ಲದಕ್ಕೂ ಸಹ ಅದು ಅನುಕೂಲ ಹೆಲ್ಪ್ ಮಾಡುತ್ತೆ. ಹೌದು, ಮತ್ತೆ ಗುಣಮಟ್ಟನೂ ಕೂಡ ಚೆನ್ನಾಗಿ ಬರುತ್ತೆ. ಇದು ಮುಖ್ಯವಾಗಿ ಏಲಕ್ಕಿ ಬೆಳೆನಲ್ಲಾಯ್ತು. ಹೌದು, ಇನ್ನು ಶುಂಠಿನಲ್ಲಿ ಏನೇನು ನಿರ್ವಹಣಾ ಕ್ರಮಗಳು ಕೈಗೊಳ್ಬಹುದು ಅಂತಿದೆ? ನಾವು ಶುಂಠಿ ಈಗ ಎಲ್ಲಿ ನೀರಾವರಿ ವ್ಯವಸ್ಥೆ ಇರುತ್ತೋ ಅಲ್ಲೆಲ್ಲ ಆಲ್ರೆಡಿ ಶುಂಠಿನ ನೆಟ್ಟಿರ್ತಾರೆ. ನೆಟ್ಟು ಆಲ್ಮೋಸ್ಟ್ ಒಂದು 3-4 ಆಗಿದೆ. ಇನ್ನೆಲ್ಲ ಒಂದೊಂದು ಕಡೆ ನೀರಿನ ವ್ಯವಸ್ಥೆ, ಈ ಸರಿ ಮಳೆನೂ ಬೇಗ ಬಂದಿದೆ, ಹಾಗಾಗಿ ಮೇ ಅಲ್ಲಿ ಎಲ್ಲರೂ ನೆಟ್ಟಿರ್ತಾರೆ, 1-2 ಆಗಿರುತ್ತೆ ಅದನ್ನ ನೆಟ್ಬಿಟ್ಟು. ಈಗ ಏನು ಮಾಡಬೇಕು ಅಂತಂದರೆ, ಕಳೆ ತೆಗಿಬೇಕು. ನಾವು ಭೂಮಿಯಲ್ಲಿ ಬಂದಿರುವಂಥ ಕಳೆನ ತೆಗೆದುಬಿಟ್ಟು 50 kg 1 hectare ಸಾರಜನಕ ಅಂದರೆ ಆಲ್ಮೋಸ್ಟ್ ಒಂದು 110 kg ಅಷ್ಟು ಯೂರಿಯಾ ಬರುತ್ತೆ ಅದು. ಸೊ ಅದನ್ನು ನಾವು ಹಾಕಬೇಕಾಗುತ್ತೆ, ಹಾಕ್ಬಿಟ್ಟು ಮಣ್ಣೆ ಇರಿಸ್ಬೇಕಾಗುತ್ತೆ. ಇದು ಫಸ್ಟ್ ಮಾಡಬೇಕಾಗಿರುವಂಥ ಕೆಲಸ. ಶುಂಠಿಯಲ್ಲಿ ಏನಂತಂದರೆ 100 kg 50 kg 50 kg ಅಷ್ಟು ಸಾರಜನಕ ರಂಜಕ ಪೊಟ್ಯಾಷು ಅದಕ್ಕೆ ಶಿಫಾರಸ್ ಇರೋದು ನಮ್ಮ ಸಂಸ್ಥೆಯಿಂದ ಹೆಕ್ಟೇರಿಗೆ. ಅದನ್ನು ಮೊದಲನೇದಾಗಿ ಮತ್ತು ರಂಜಕ ಪೊಟ್ಯಾಷ್ನ ನಾವು ನೆಡುವಾಗಲೇ ಕೊಟ್ಬಿಡ್ತೀವಿ, ಕೊಟ್ಟಿಗೆ ಗೊಬ್ಬರ ಅದನ್ನೆಲ್ಲದನ್ನು. ಇನ್ನು ಅರ್ಧ, ಈಗ 100 kg ಹೇಳಿದ್ನಲ್ಲ ಏನು ಸಾರಜನಕ, ಅದರಲ್ಲಿ ಅರ್ಧದಷ್ಟನ್ನು ನೆಟ್ಟನ್ನು 30-40 ಕೊಡಬೇಕಾಗುತ್ತೆ. ಇನ್ನು ಅರ್ಧನ ನೆಟ್ಟ 60-70 ಕೊಡಬೇಕಾಗುತ್ತೆ. ಇದ್ರ ಜೊತೆಗೆ ನಾವು 60 ಮತ್ತು 90 ಇದಕ್ಕೂ ಸಹ ಲಘು ಪೋಷಕಾಂಶಗಳಿದೆ, ಅದನ್ನು ಸಿಂಪಡಿಸ್ಬೋದು. ಇದರಲ್ಲಿ ಏನಾಗುತ್ತೆ ಅಂದರೆ ಏನು pH ರಸಸಾರ ಬರುತ್ತಲ್ಲ, ಅದ್ರ ಮೇಲೆ ನಮ್ದು ಮೈಕ್ರೋನ್ಯೂಟ್ರಿಯಂಟ್ ಇರುತ್ತೆ. ರಸಸಾರ 7 ಕಡಿಮೆ ಇರುವ ಜಾಗಗಳಿಗೆ ಬೇರೆ ಶಿಫಾರಸ್ ಇದೆ, 7 ಜಾಸ್ತಿ ಇರೋದಕ್ಕೆ ಬೇರೆ ತರಹದ ಲಘು ಪೋಷಕಾಂಶ ಇದೆ. ಅಂದ್ರೆ ಮಣ್ಣಿನ ರಸಸಾರ. ಹೌದು, ಮಣ್ಣಿನ ರಸಸಾರನ ನೋಡಿ ಅದ್ರ ಮೇಲೆ ನಾವು ಲಘು ಪೋಷಕಾಂಶನ ಆಯ್ಕೆ ಮಾಡ್ಕೋಬೇಕು. ಮಣ್ಣಿಗೆ ಕೊಡಬೇಕಾಗತ್ತ ಇಲ್ಲಿ? ಇಲ್ಲ ಇಲ್ಲ, ಇದನ್ನು ಸಹ ನಾವು ಎಲೆಗೆ ಸಿಂಪಡಣೆ ಮಾಡೋದು. ಹೌದು, ಆದ್ರೂ ರಸಸಾರವನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಹೌದು, ನಮ್ಮ ಮಣ್ಣಿನ ರಸಸಾರ ನೋಡಿಕೊಂಡು ನಮ್ಗೆ ಯಾವ್ದು ಸೂಕ್ತ ಅದನ್ನ ಆಯ್ಕೆ ಮಾಡ್ಕೊಂಡು ಬಳಸ್ಕೋಬೇಕು. ಅದು ಯಾವ ಪ್ರಮಾಣದಲ್ಲಿ ಬಳಸ್ಕೋಬೇಕು? ಅದು ಸಹ 1 kg 1 barrel ನೀರಿಗೆ 200 liters ನೀರಿನಲ್ಲಿ 1 kg ಅದು, ಮತ್ತೆ 1 kg ಅಷ್ಟು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ನ ಹಾಕ್ಬಿಟ್ಟು ಸಿಂಪಡಿಸಬಹುದು ಎಲೆಗಳಿಗೆ. ಸಿಂಪಡಣೆ ಮಾಡಬಹುದು ನಾವು. ಇನ್ನು ಇಲ್ಲೂ ಕೂಡ ಏನಾದರೂ ರೋಗಗಳ ಹಾವಳಿ ಕಂಡುಬರುತ್ತೆ ಮಳೆಗಾಲದಲ್ಲಿ? ಹೌದು ಹೌದು, ಶುಂಠಿಯಲ್ಲಿ ಜಾಸ್ತಿ ಬರುತ್ತೆ. ಮತ್ತೆ ಈ ಸರಿ ಮಳೆ ಬಿಟ್ಟೇ ಇಲ್ಲ ನಾವೇನು ಕೆಲಸಗಳನ್ನ ಮಾಡಲಿಕ್ಕೆ. ಸೊ ಹಾಗಾಗಿ ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ, ಮಣ್ಣು ನೇರಿಸಬೇಕು ಅಂತ ಹೇಳಿದ್ನಲ್ಲ, ಆವಾಗ ಸ್ವಲ್ಪ ನಾವು ಹುಷಾರಾಗಿರ್ಬೇಕು. ಏನಂತಂದರೆ ರೋಗ ಇತ್ತು ಅಂತಂದರೆ ಆ ಥರದ ಬೆಡ್ಗಳನ್ನ ನಾವು ಲಾಸ್ಟಿಗೆ ಮಣ್ಣೇರಿಸೋದು, ಗುದ್ದಲಿ ಕೆಲಸ ಮಾಡೋದು ಅದನ್ನೆಲ್ಲ ಮಾಡುವಾಗ, ಯಾಕೆಂದರೆ ಒಂದು ಕಡೆಯಿಂದ ಒಂದು ಕಡೆಗೆ ರೋಗ ಹರಡುತ್ತೆ. ಮತ್ತು ನಾವು ತಿರುಗಾಡುವಾಗ್ಲೂ ನೋಡ್ಕೋಬೇಕು, ಈಗ ಏನು ಗಂಬೂಟ್ ಹಾಕ್ಕೊಂಡಿರ್ತೀವಿ, ಶೂ ಹಾಕ್ಕೊಂಡು ಓಡಾಡುವಾಗ ಎಲ್ಲಿ ರೋಗ ಬಂದಿರುತ್ತೋ ಆ ಜಾಗನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಅಲ್ಲಿ ಹೋಗಿ ಬೇರೆ ಕಡೆ ಹೋಗೋದು ಇದು ಮಾಡಬಾರ್ದು. ಮತ್ತು ನಮ್ಮದು ಏನು ಚರಂಡಿಗಳಿರುತ್ತಲ್ಲ ಮಧ್ಯದಲ್ಲಿ, ಕಾಲುವೆಗಳು ಹೋಗಿರುತ್ತಲ್ಲ, ಅದನ್ನು ಸರಿಯಾಗಿ ಕ್ಲೀನ್ ಮಾಡಬೇಕಾಗುತ್ತೆ, ನೀರು ನಿಲ್ದಲೇ ಇರೋ ಥರ ನೋಡ್ಕೋಬೇಕು. ಮತ್ತು ಮೆಟ್ಲಾಕ್ಸಿಲ್ ಮ್ಯಾಂಕೋಸೆಬ್ ಅಂತ ಬರುತ್ತೆ, ಅದು 250 gram 200 liters ನೀರಿನಲ್ಲಿ

ಟೈಮಲ್ಲಿ ಬೇರೆ ಫೀಲ್ಡ್ಗಳಿಗೂ ಸಹ ಅದು ಸ್ಪ್ರೆಡ್ ಆಗುವ ಒಂದು ಸಾಧ್ಯತೆ ಇದೆ. ಮತ್ತೆ 20 ಕಿಲೋಮೀಟರ್ ದೂರದಲ್ಲಿ ಫೀಲ್ಡ್ಗಳಿದ್ರು ಸಹ ಅದು ಬಂದಿದೆ. ಪಕ್ಕದಲ್ಲೇ ಫೀಲ್ಡ್ ಇಲ್ಲ ಅಂದ್ರೂ ಸಹ ತೋಟಗಳಿಗೂ ಸಹ ಬಂದಿರೋದು ನೋಡಿದ್ದೀವಿ ಅದನ್ನ. ಹಾಗಾಗಿ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹೌದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ HJ ಅಕ್ಷಿತ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 7034886005. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7034886005. ತುಂಬ ಸಂತೋಷ ಡಾಕ್ಟರ್ ಅಕ್ಷಿತ ಅವರೇ, ತಾವಿದುವರೆಗೂ ಈ ಮಳೆಗಾಲದಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳನ್ನು ಹೇಗೆ ನಿರ್ವಹಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಕೆಲವರು ಇದೀಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,300 ರೂಪಾಯಿಯಿಂದ 25,200 ರೂಪಾಯಿ, ಅರೇಬಿಕಾ ಚೆರಿ 13,000 ರೂಪಾಯಿಯಿಂದ 14,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 16,000 ರೂಪಾಯಿಯಿಂದ 17,200 ರೂಪಾಯಿ, ರೋಬಸ್ಟಾ ಚೆರಿ 9,000 ರೂಪಾಯಿಯಿಂದ 10,200 ರೂಪಾಯಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮೂಲತಃ ಹುದಿಕೇರಿ ಕರಳನ, ಬೆಂಗಳೂರು ಬೊಮ್ಮನಹಳ್ಳಿ ವಾಸ ಇಂಜ ದಡ್ಡೇರ ಹರೀಶ್ ಐಂಗಡಪೊಣ್ಣು ಸುಜಾತ ಐಂಗ ಇಂದು ಪೊಲಾಕ ಪಣಪಟ್ಟಿತ್ತು. ಎಂಬತ್ತಂಜಿ ಬೈತ್ರ ದಡ್ಡೇರ ಸುಜಾತ ಹರೀಶ್ ತಾಮನೆ ಅಣ್ಣೀರ ದಫನ ಕಾರ್ಯ ನಾಳೆ ಪೊಲಾಕ 11 ಗಂಟೆಗೆ ಬೆಂಗಳೂರು ಕೂಡ್ಲು ಗೇಟ್ ಕ್ರಿಮಿಟೋರಿಯಂ ನಡಪ. ಕಾರ್ಗುಂದ ಗ್ರಾಮದ 2ನೇ ಕಾಲೋನಿ ನಿವಾಸಿ HD ಲಿಂಗ ಇಂದು ನಿಧನರಾದರು. 77 ವರ್ಷ ಪ್ರಾಯದ HD ಲಿಂಗ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮೂಲತಃ ಗಾಳಿಬೀಡಿನ ನಿವಾಸಿ, ಮಡಿಕೇರಿಯಲ್ಲಿ ವಾಸವಿದ್ದ ಯಾಲ್ದಾಳು ಯಾದವ ಇಂದು ನಿಧನರಾದರು. 68 ವರ್ಷ ಪ್ರಾಯದ ಯಾಲ್ದಾಳು ಯಾದವ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚೊಂಪೆ. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುರ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಮೊಬೈಲ್ 9408069004, 9902047704. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿವಾಣಿ ವೆಂಕಟೇಶ್. ಜಂಪೆನ ವಿವರ: ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY ನಡಿ ತೋಟಗಾರಿಕಾ ಬೆಳೆಗಳಿಗೆ ಹನಿ ನೀರಾವರಿ ಅಳವಡಿಸಿಕೊಳ್ಳಿಕೆ ಸಹಾಯಧನ ಕೊಡುವ ಯೋಜನೆ ಹುಟ್ಟುತ್ತ ತೋಟಗಾರಿಕಾ ಇಲಾಖೆನ ಉಪನಿರ್ದೇಶಕರಾದ ಯೋಗೇಶವು ತಿಳಿಸಿದರು. ಅಡಿಕೆ, ಕಾಯಿ, ಶುಂಠಿ, ಬಾಳೆ, ತಾಳೆ, ಒಳ್ಳೆಮೆಣಸು, ಬೆಣ್ಣೆಹಣ್ಣು, ಸಪೋಟ, ತರಕಾರಿ ಬೆಳೆಗ ಹಂಗೆ ಬೇರೆ ತೋಟದ ಬೆಳೆಗಳಿಗೆ ಹನಿ ನೀರಾವರಿ ಪದ್ಧತಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನ ಇದ್ದದೆ, ಹಣ್ಣಿನ ಗಿಡಗಳನ್ನ ಪ್ರದೇಶ ವಿಸ್ತರಣೆಗೆ 40% ಸಹಾಯಧನ, ಹಸಿರು ಮನೆ ನೀರು ಸಂಗ್ರಹಣಾ ಘಟಕಗಳಿಗೆ 50% ಸಹಾಯಧನ ಇದ್ದದೆ, ಹಂಗೇನೆ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಯಾಂತ್ರೀಕರಣ, ಜೇನು ಸಾಕಾಣಿಕೆ ಅಭಿವೃದ್ಧಿ, ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆಯಡಿ ಸಹಕಾರ ಸಿಕ್ಕಿದೆ ಅಂತ ಇವು ತಿಳಿಸೇಳು. ಭಾರತೀಯ ವಾಯುಪಡೆಯಿಂದ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ್ ವಾಯು ಪ್ರವೇಶ ಆಯ್ಕೆ ಪರೀಕ್ಷೆಗಾಗಿ ಮದುವೆಯಾಗದ ಹೈದ ಹಂಗೆ ಗೂಡೆಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಅಭ್ಯರ್ಥಿಗ PUC ವಿಜ್ಞಾನ ವಿಭಾಗಲಿ ಅಲ್ಲರೆ ಡಿಪ್ಲೊಮಲಿ 50% ಅಂಕ ತಕೊಂಡು ಪಾಸಾಗಿರಕು. ಅಭ್ಯರ್ಥಿ 2005 ಜುಲೈ 2 ರಿಂದ 2009 ಜನವರಿ 2 ರೊಳಗೆ ಹುಟ್ಟಿರಕು. ಮಾಹಿತಿ ಬೇಕರೆ https://agnipathvayu.cdse.in ನೋಡಕ್ಕೆ, ಹಂಗೇನೆ ಜುಲೈ 11 ರಿಂದ 31 ರೊಳಗೆ ಅರ್ಜಿ ಹಾಕಕ್ಕಂತ ಜಿಲ್ಲಾ ಉದ್ಯೋಗ ವಿನಿಮಯಾಧಿಕಾರಿಯು ತಿಳಿಸೇಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕಟ್ಟಲಿ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮ ಇದೇ 10ರ ಬೆಳಿಗ್ಗೆ ಮಡಿಕೇರಿನ ಗಾಂಧಿ ಭವನದಲ್ಲಿ ನಡೆದಿದೆ. ಬಾಬು ಜಗಜೀವನ್ ರಾಮ್ ಅವರ ಆದರ್ಶಗಳನ್ನ ಎಲ್ಲವೂ ತಮ್ಮ ಬದುಕಲಿ ಅಳವಡಿಸಿಕೊಂಡ ಕೂತ ಜಿಲ್ಲಾಧಿಕಾರಿ ವೆಂಕಟರಾಜಾವು ಹೇಳ್ದು. ಮಡಿಕೇರಿನ ಹೊಸ ತಾಲೂಕ್ ಪಂಚಾಯಿತಿ ಸಭಾಬಾಡಿಯಲ್ಲಿ ನಿನ್ನೆ ನಡೆದ ಬಾಬು ಜಗಜೀವನ್ ರಾಮ್ ಅವರ 39ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಅವು ಮಾತಾಡ್ದು. ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲೇನು ಇವರ ಪಾತ್ರ ತುಂಬಾ ದೊಡ್ಡದು. ಕೃಷಿ ಸಚಿವರಾಗಿ ಅವು ಸಲ್ಲಿಸಿದ ಸೇವೆ ಸ್ಮರಣೀಯ ಆದ್ದರಿಂದ ಅವರನ್ನ ಹಸಿರು ಕ್ರಾಂತಿನ ಹರಿಕಾರ ತಿಳಿ ಕರೆದವೇತ ಇವು ಹೇಳ್ದು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ್ ಪ್ರಕಾಶ್ ಮೀನಾ, ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕರಾದ ಶೇಖರ್ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ಇದೇ ತಾರೀಕು 10 ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ಪೊನ್ನಪೇಟೆ ತಾಲೂಕು ತಹಶೀಲ್ದಾರ್ ಕಚೇರಿ ಸಭಾಬಾಡಲ್ಲಿ ಲೋಕಾಯುಕ್ತ ಕಾಯ್ದೆನೆಯಡಿ ದೂರು ಅರ್ಜಿ ಹಂಚಿ ತುಂಬಿಸಿದ ಹಂಗೆ ನೋಟರಿಂದ ಅಫಿಡವಿಟ್ ಮಾಡಿದ ಅರ್ಜಿಗಳನ್ನ ತಕೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ನಿಧಾನ ಮಾಡುದು ಸೇರಿದಂಗೆ ಬೇರೆ ಬೇರೆ ತೊಂದರೆ ಕೊಡುತ್ತಿರುವ ಸರ್ಕಾರಿ ಅಧಿಕಾರಿ ಚಾಕ್ರಿದಾರರ ವಿರುದ್ಧ ಸಾರ್ವಜನಿಕರು ದೂರು ಕೊಡಕ್ಕಂತ ಮಡಿಕೇರಿನ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿದರು. ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ ಅಕ್ಕೇರಿಯಾದಂಗೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸರಾಸರಿ 27.18 ಮಿಲಿಮೀಟರ್ ಮಳೆಯಾಟು. ಜನವರಿಯಿಂದ ಇಲ್ಲಿ ಮುಟ್ಟ 1598.65 ಮಿಲಿಮೀಟರ್ ಮಳೆಯಾದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 980.83 ಮಿಲಿಮೀಟರ್ ಮಳೆ ದಾಖಲಾಗಿತ್ತು. ಜನವರಿಯಿಂದ ಇಲ್ಲಿ ಮುಟ್ಟ ಮಡಿಕೇರಿಯಲ್ಲಿ 2308.91, ವಿರಾಜಪೇಟೆಯಲ್ಲಿ 1537.20, ಪೊನ್ನಂಪೇಟೆಯಲ್ಲಿ 1555.95, ಸೋಮರ್ಪೇಟೆಯಲ್ಲಿ 1750.99, ಕುಶಾಲನಗರ 840.24 ಮಿಲಿಮೀಟರ್ ಮಳೆ ದಾಖಲಾಟು. ಈ ವರ್ಷ ಕೊಡಗಲ್ಲಿ ಬಿದ್ದ ಭಾರಿ ಮಳೆಯಿಂದ ಮುಂದಿನ ದಿನಗಳಲ್ಲಿ ಕಾಫಿ ಕ್ಷೇತ್ರ ನಷ್ಟಕ್ಕೆ ಸಿಕ್ಕಿಹಾಕಿಕೊಳ್ಳುವ ಸಾಧ್ಯತೆಗಳಿರುವುದರಿಂದ ಸರ್ಕಾರ ಹಂಗೆ ಕಾಫಿ ಮಂಡಳಿ ಬೆಳೆಗಾರರ ಸಹಾಯಕ್ಕೆ ಬರೋ ಕೂತ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರ ಮುಂದಾಳ್ತನದ ಬೆಳೆಗಾರರ ನಿಯೋಗ ಕಾಫಿ ಮಂಡಳಿನ ಅಧ್ಯಕ್ಷ ಎಂಜಿ ದಿನೇಶ್ ಅವಕ್ಕೆ ಮನವಿ ಸಲ್ಲಿಸಿದಳು. ಜನವರಿಯಿಂದ ಜೂನ್ ಅಕ್ಕೇರಿ ಮುಟ್ಟ 70-100 ಇಂಚಿನಷ್ಟು ಮಳೆಯಾಟು. ಇನ್ನು 3 ತಿಂಗಳ ಜಿಲ್ಲೆಯಲ್ಲಿ ಜಾಸ್ತಿ ಮಳೆಯಾದ್ದರಿಂದ ಕಾಫಿಗೆ ಕೊಳೆ ರೋಗ ಬರುವ ಸಾಧ್ಯತೆ ಉಂಟು. ಆದ್ದರಿಂದ ಸೂಕ್ತ ಪರಿಹಾರ ಒದಗಿಸಿಕೆ ಕ್ರಮ ತಗೊಳ್ಳೋ ಕೂತ ಮನವಿ ಮಾಡಿದಳು. ಸರ್ಕಾರಿ ಜಾಗಗಳಲ್ಲಿ ಪ್ಲಾಂಟೇಷನ್ ಬೆಳೆಗಳನ್ನ ಬೆಳೆಯುತ್ತಿರುವ ಜಾಗಗಳನ್ನ ಗುತ್ತಿಗೆ ಕೊಡುವ ಸಂಬಂಧ ಅರ್ಜಿ ತಕಣಿಕೆ 15 ಮುಟ್ಟ ಅವಕಾಶ ಉಂಟು. ಸರ್ಕಾರಿ ಜಾಗದಲ್ಲಿ ಪ್ಲಾಂಟೇಷನ್ ಬೆಳೆಗಳನ್ನ ಬೆಳೆಯುತ್ತಿರುವ ಜಾಗ ಗುತ್ತಿಗೆ ಪಡ್ಕಣಿಕೆ ಕುಸಿ ಇರುವವು ಇದೇ 15 ಸಂಬಂಧಪಟ್ಟ ತಹಶೀಲ್ದಾರ್ ಕಚೇರಿಯಲ್ಲಿ ಅರ್ಜಿ ಹಾಕಕ್ಕೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಡೆಯಿಂದ ಇದೇ ತಾರೀಕು 9 ಬೆಳಗ್ಗೆ 11 ಗಂಟೆಯಿಂದ ಜಿಲ್ಲಾಡಳಿತ ಭವನದಲ್ಲಿರುವ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಮಿನಿ ಉದ್ಯೋಗ ಮೇಳ ನಡೆದಿದೆ. ಈ ಮೇಳದಲ್ಲಿ ಖಾಸಗಿ ಕಂಪನಿಗೆ ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ನೇರ ಸಂದರ್ಶನದ ಮೂಲಕ ನೇಮಕಾತಿ ಮಾಡಿಕೊಂಡವೇತ ಜಿಲ್ಲಾ ಉದ್ಯೋಗಾಧಿಕಾರಿಯವು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಕಳೆದ 20 ವೈದ್ಯಕೀಯ ಸೇವೆಯಲ್ಲಿ ಹಲ್ಲುನ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲನಗರ, ಬೈಲುಕುಪ್ಪೆ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್, ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೆಂಡುಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಕೊಡಗು ಜಿಲ್ಲೆಯಲ್ಲೂ ಈ ಕಾಲ ಪೊಜ್ಜಂಡುಳ ಮಳೆ ನುಂಡು ಮಿಂಜಕ್ಕೆ ಕಾಫಿ ಬೊಳೆಕ್ ತೊಂದರೆ ಆಪ ಸಾಧ್ಯತೆ ಉಳ್ಳನಗುಂಡು ಸರ್ಕಾರ ಪಿಂಜ ಕಾಫಿ ಮಂಡಳಿ ಬೊಳೆಕರಡ ಸಹಾಯಕ ಬರೋಣಂದು ಶಾಸಕ ಡಾಕ್ಟರ್ ಮಂತರಗೌಡ ಎಂಡ ಮುಂದಾಳತ್ವತ್ತು ಬೊಳೆಕರಡ ನಿಯೋಗ ಕಾಫಿ ಮಂಡಳಿರ ಅಧ್ಯಕ್ಷ ಎಂ ಜಿ ದಿನೇಶ್ ಅಯ್ಯಂಗಕ್ಕೆ ಮನವಿ ಮಾಡಿಚಿ. ಸೋಮಾರಪೇಟೆಗೆ ಬಂದಿತ್ತಿಂಜ ಕಾಫಿ ಮಂಡಳಿರ ಅಧ್ಯಕ್ಷ ಎಂ ಜಿ ದಿನೇಶ್ ಅಯ್ಯನ ಕಾಫಿ ಬೊಳೆಕರ ಕಂಡಿತು. ಈಕೀಕ ಕೊಡಗರ ಕಾಫಿ ಬೊಳೆಕರ ಅನುಭವಿಸಿಟ್ಟನೊಳ ಕಾಫಿ ಬೊಳೆರ ನಷ್ಟ ಪಿಂಜ ಕಷ್ಟತ್ರ ವಿವರ ಕೊಡ್ತತ್ತು. ಜನವರಿಂಜ ಜೂನ್ ಆಕಿರಿಕತ್ತನೆ ಸುಮಾರು 100 inches ಮಳೆ ಆಯಿತು. ಇನ್ನೂ 3 ತಿಂಗಳ ಮಳೆಯಾಪ ಸಾಧ್ಯತೆ ಉಂಡು. ಕಾಫಿ ಬೊಳೆಕ ಕೊಳೆ ರೋಗ ಬಪ್ಪಂತ ಲಕ್ಷಣ ಕಂಡು ಬಂದನುಂಡು. ಕಾಲಕ್ಕೆ ಜ್ಞಾನಮಣ್ಣ ಕಾಫಿ ಫಸಲು ಕುಟ್ಟುಲೆ ಅನಗುಂಡು ಸರ್ಕಾರ ಪಿಂಜ ಕಾಫಿ ಮಂಡಳಿ ಕಾಫಿ ಕ್ಷೇತ್ರ ಮೇಲೆ ಆಯಂಡುಳ ತೊಂದರೆ ಬಗ್ಗೆ ಇಕ್ಕಂಜೆ ಅಧ್ಯಯನ ನಡೆಸಿತು. ಬೊಳೆಕರಕ್ಕೆ ಬೋಂಡಿಯನ ಪರಿಹಾರ ಕೊಡಪಕ್ಕೆ ಕ್ರಮ ಅಡ್ತೋಣ ಒಂದು ಕೊಡಗು ಪ್ಲಾಂಟರ್ಸ್ ಅಸೋಸಿಯೇಷನ್ ಪದಾಧಿಕಾರಿಯ ಪಿಂಜ ಕುಡಿಯಾಡಿ ತಿಂಜ ಬೊಳೆಕಾರ ಮನವಿ ಮಾಡಿಸಿ. ಅಲ್ಲತೆ ಡಾಕ್ಟರ್ ಮಂತರ್ಗೌಡ ಕಾಫಿ ಬೊಳೆಕರಡ ಕಷ್ಟತನ್ನ ಕಾಫಿ ಮಂಡಳಿರ ಅಧ್ಯಕ್ಷ ಮನವರಿಕೆ ಮಾಡಿಕೊಡ್ತತ್ತು. ಕಾರ್ಬಾರ್ಲ ಕೊಡಗು ಪ್ಲಾಂಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ನಂದ ಬಿಳ್ಳೆಪ್ಪ, ಕಾರ್ಯದರ್ಶಿ ಸಿ ಕೆ ಬಿಳ್ಳೆಪ್ಪ, ಪದಾಧಿಕಾರಿಯ ಪಿಂಜ ಕಾಫಿ